ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರಾಮಕೃಷ್ಣ ಅವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುವುದಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಜಾನ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಕೇಳಿ ಹಿಂಗಾರಿ ಬೆಳೆಗಳ ಬೀಜೋಪಚಾರ ಕುರಿತು ಮಾತನಾಡುತ್ತಾರೆ. ಇನ್ನು ಮುಂದೆ ಕೇಳಿ ಹಿಂಗಾರಿ ಬೆಳೆಗಳ ತಳಿಗಳು ಹಾಗೂ ಬೀಜೋಪಚಾರದ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಅಶೋಕ್ ಸಜ್ಜನ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ತಾವೆಲ್ಲ ಈಗ ಹಿಂಗಾರಿ ಬೆಳೆಯನ್ನ ಬೆಳೆಯುವಂತಹ ಒಂದು ಸಂದರ್ಭದೊಳಗಿದ್ದೀರಿ. ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಹಾಕಬೇಕು ಅನ್ನುವಂತಹ ಒಂದು ವಿಚಾರ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಮಗೆ ಹಿಂಗಾರಿ ಬೆಳೆಗಳೊಳಗೆ ಯಾವ ತಳಿಗಳನ್ನ ತಾವು ಆಯ್ಕೆ ಮಾಡಿಕೊಳ್ಬಹುದು ಮತ್ತು ಮುಖ್ಯವಾಗಿ ಬೀಜೋಪಚಾರ ಮಾಡುವಂತಹ ಒಂದು ಕ್ರಿಯೆ ಬಗ್ಗೆ ಕೂಡ ಇವತ್ತ ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹ ಸಂಶೋಧನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಅಶೋಕ್ ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಜ್ಜನ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಈಗ ನಮ್ಮ ಭಾಗದೊಳಗೆ ಸಾಕಷ್ಟು ಹಿಂಗಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೋಳ ಇರಬಹುದು, ಕಡಲೆ ಇರಬಹುದು, ಕುಸುಬೆ, ಇವುಗಳ ಒಂದು ತಳಿಗಳು ಯಾವದಾವ್, ಇದ್ರೊಳಗ ಯಾವ ಉತ್ತಮವಾದಂತಹ ಒಂದು ತಳಿಗಳು, ಈ ಭಾಗಕ್ಕೆ ಶಿಫಾರಸು ಮಾಡಿದಂತಹ ತಳಿಗಳು, ಅದರ ಜೊತೆಗೆ ಬೀಜೋಪಚಾರ ಅನ್ನುವಂಥದ್ದು ಏನದ, ಅದು ಬಹಳ ಮುಖ್ಯವಾದಂತಹದ್ದು, ಅದ್ರ ಬಗ್ಗೆ ಕೂಡ ತಾವು ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ತಾವ್ ಹೇಳ್ದಂಗೆ ಹಿಂಗಾರಿ ಹಂಗಾಮಿನಲ್ಲಿ ಸಾಕಷ್ಟು ಮಳೆ ಆಗಿದೆ. ನಮ್ಮ ಪ್ರತಿ ವರ್ಷ ಬರಬೇಕಾದಂತಹ ಮಳೆ ಬಂದಿದೆ ಅಂದ್ರೆ ಸುಮಾರು 545 mm ನಷ್ಟು ಈ ವರ್ಷ ನಮಗೆ ಮಳೆ ಬಂದಿದೆ. ಹಿಂಗಾಗಿ ಎಲ್ಲ ರೈತರು ಭೂಮಿ ತಯಾರಿ ಮಾಡಿದಾರ ಮತ್ತು ತಳಿಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಚರ್ಚೆ ಮಾಡುವಂತ ಅನಿಸ್ತಾ ಇದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾದ ಬೆಳೆ ಅಂದ್ರೆ ಏಕದಳದಲ್ಲಿ ಹಿಂಗಾರಿ ಜೋಳ, ಗೋಧಿ, ದ್ವಿದಳದಲ್ಲಿ ಕಡಲೆ, ಎಣ್ಣೆಕಾಳುಗಳ ಕುಸುಬಿ ಮತ್ತು ಅಗಸೆ ಮುಖ್ಯವಾದ ಬೆಳೆಗಳು. ಇಷ್ಟೆಲ್ಲ ನಮ್ಮ ಬೆಳೆಗಳಿದ್ದು ರೈತರು ಇವನ್ನ ಉದಾಹರಣೆಗಾಗಿ ರಾಜ್ಯದಲ್ಲಿ ಕಡಲೆ ಬೆಳೆ ತಗೊಂಡಾಗ ಸರಾಸರಿ ಇಳುವರಿ 7 ಕ್ವಿಂಟಲ್ 86 kg ಅಷ್ಟಿದೆ. ಆದರೆ ಜೋಳ ತಗೊಂಡ್ರೆ 11 ಕ್ವಿಂಟಲ್ ಅಷ್ಟಿದೆ. ಸೊ ಇವೆಲ್ಲ ಉತ್ತಮವಾದ ಬೆಳೆಗಳು, ಸಾಕಷ್ಟು ತಳಿಗಳಿದ್ರು ಕೂಡ ಇಳುವರಿ ಮಾತ್ರ ಎಕರೆ ವಾರು ಕಡಿಮೆ ಆಗ್ತಾ ಇದೆ. ಕಾರಣ ಅದಕ್ಕೆ ಅವರು ಉತ್ತಮವಾದ ಗುಣಮಟ್ಟದ ಬೀಜ ಲಭ್ಯತೆ ಇರದೇ ಇರುವುದು ಮತ್ತು ಬೀಜೋಪಚಾರ ಮಾಡದೇ ಇರುವುದು ಮುಖ್ಯ ಕಾರಣ ಆಗಬಹುದು. ಈಗ ನಮಗೆ ಉತ್ತರ ಕರ್ನಾಟಕದಲ್ಲಿ ಗೋಧಿನ ಒಂದು ಪ್ರಮುಖ ಬೆಳೆ ಆಗಿದೆ. ಅದೇ ತರ ಎಣ್ಣೆ ಕಾಳಲ್ಲಿಗೆ ಕುಸುಬೆ ಇದೆ, ಅದೇ ತರ ಅಗಸಿ ಕೂಡ ನಮಗೆ ಬೆಳೆದಿದೆ. ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದೀವಿ. ಈ ತಳಿಗಳನ್ನು ನಮ್ಮ ವಾತಾವರಣಕ್ಕೆ ಯೋಗ್ಯ ಹೊಂದಿಕೊಂಡು ಮತ್ತು ಈ ಪರಿಸರಕ್ಕೆ ಹೊಂದಿಕೊಂಡು ಒಳ್ಳೆಯ ಇಳುವರಿ ಕೊಡುವಂಥ ತಳಿಗಳಿದಾವೆ. ಅದಕ್ಕೆ ದಯವಿಟ್ಟು ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿ ತಾವು ಬಿತ್ತನೆ ಮಾಡಿದಲ್ಲಿ ಒಳ್ಳೆ ಇಳುವರಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹಿಂಗಾರಿ ಜೋಳದೊಳಗೆ ಯಾವ ತಳಿಗಳದಾವ ಅಂತೀರಿ? ಈಗ ನೋಡ್ರಿ, ಹಿಂಗಾರಿ ಜೋಳದಾಗ ಸಾಕಷ್ಟು ತಳಿಗಳದಾವ ನೋಡ್ರಿ. ಇತ್ತೀಚಿಗೆ ಬಿಡುಗಡೆಯಾದಂತಹ ಬಿಜೆವಿ 44 ತಳಿ ಇದು ನೋಡ್ರಿ, ಉತ್ತಮ ಕಾಳು ಮತ್ತು ಮೀವಿನ ಇಳುವರಿ ಬರ್ತದ. ಸರಾಸರಿ ಇದು 8-10 ಕ್ವಿಂಟಲ್ ಒಂದು ಎಕರೆಗೆ ಬರ್ತಾ ಇದೆ. ಇದು M35-3 ಇದೆಯಲ್ಲ ಮೊದಲ, ಆ ತಳಿಗಳಿಗಿಂತ ಉತ್ತಮವಾದ ಇಳುವರಿ ಇದೆ ಮತ್ತು ಮೇವು ಮತ್ತು ಕಾಳಿನ ಗುಣಮಟ್ಟ ಕೂಡ ಮಾಲದಂಡಿ ಎತ್ತರನೇ ಇದೆ, ಇದು ಸುಮಾರು ಎತ್ತರದೆ. ಆಮೇಲೆ ಈ ಬೆಳೆ ಏನದಪ್ಪಾ ಅಂದ್ರೆ ತಳಿ ಇದ್ದಿಲು ಕಾಂಡ, ಕೊಳೆ ರೋಗ, ಸುಳಿನೊಣ ಮತ್ತು ಹೇನುಗಳ ಬಾಧೆಗಳಿಗೆ ನಿರೋಧ ಶಕ್ತಿ ಕೂಡ ಹೊಂದಿದೆ ನೋಡ್ರಿ. ಇಂಥ ತೇವಾಂಶವನ್ನು ಇದಕ್ಕೆ ಆದ್ರೆ ಏನಪ್ಪಾ ಅಂದ್ರ ಈ ಒಂದು ತಳಿಗೆ ಸ್ವಲ್ಪ ತೇವಾಂಶ ಹಿಡಿದುಕೊಳ್ಳುವಂತ ಮಣ್ಣು, ಕಪ್ಪು ಮಣ್ಣಾದ್ರೆ ಸೂಕ್ತ ಆಕದ. ಅದಕ್ಕೆ ಈ ಒಂದು ತಳಿಯನ್ನು ಶಿಫಾರಸು ಮಾಡಿವಿ. ಅದೇ ತರ ಸಿಎಸ್ವಿ 29-6 ಅಂತದ, ಇದು ಕೂಡ ಸುಮಾರು 8-10 ಕ್ವಿಂಟಲ್ ಇಳುವರಿ ಬರ್ತದ. ಮೇವು ಕೂಡ ಸಾಕಷ್ಟು 30 ಕ್ವಿಂಟಲ್ ಮೇವು ಇಳುವರಿ ಕೊಡ್ತದ ಮತ್ತು ಉತ್ತಮ ಕಾಯಿನ ಗುಣಮಟ್ಟ ಕೂಡ ಹೊಂದಿದೆ. ಇದು ಕೂಡ ಮಾಲದಂಡಕ್ಕಿಂತ ಉತ್ತಮವಾದ ತಳಿ. ಇದ್ರೂ ಕೂಡ ಆಳವಾದ ಕಪ್ಪು ಮಣ್ಣು ಭೂಮಿಗೆ ಹಾಕಿದ್ರೆ ಸೂಕ್ತ ಮತ್ತು ಹೆಚ್ಚಿನ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ತಾವೆಲ್ಲ ಇಲ್ಲಿವರೆಗೆ ಬೆಳೀತಾ ಇದ್ರಿ ಮಾಲದಂಡಿ ಅಂತ ಹೇಳಿ, ಅದಂತೂ ಬಹಳ ಪ್ರಸಿದ್ಧವಾದಂತಹ ಒಂದು ತಳಿಯಾಗಿದೆ ನೋಡ್ರಿ. ಸೊ ಅದು M35-1, ಇದು ಸುಮಾರು 6-8 ಕ್ವಿಂಟಲ್ ಇಳುವರಿ ಬರ್ತದೆ. ಅದು ಉತ್ತಮ ಗುಣಮಟ್ಟದ ಕಾಳು ಕೂಡ ಇರ್ತದೆ ಮತ್ತು ಕಣಿಕೆ ಕೂಡ ಚೆನ್ನಾಗದ. ಬಟ್ ಸಮಸ್ಯೆ ಏನಪ್ಪಾ ಅಂದ್ರೆ ಬೇರೆ ತಳಿಗಿಂತ ಇಳುವರಿ ಕಡಿಮೆ ಆಗಿರೋದ್ರಿಂದ ಇದು ಹೊಸ ತಳಿ ಹೋಗುವುದ ಸೂಕ್ತ. ಅದೇ ತರ ನೋಡ್ರಿ, ನಾವು ಮೊದಲು ಮೂಗುತಿ ಅಂತೂ ಬೆಳೀತಿದ್ದೀವಿ. ಈ ತಳಿ ಕೂಡ ಮಾಲದಂಡಿ ತರನೇ ಇದೆ, ಆದ್ರೆ ಕಾಳ ದಪ್ಪದ, ಕಣಿಕೆ ಮಾತ್ರ ಬಹಳ ಚೆನ್ನಾಗಿದೆ ಅಂತೇಳಿ ರೈತರು ಇಷ್ಟಪಡ್ತದ್ರ. ಇತ್ತೀಚಿಗೆ ದನಗಳ ಸಂಖ್ಯೆಗಳು ಕಡಿಮೆ ಆಗಿರೋದ್ರಿಂದ ಬಹಳಷ್ಟು ಜನ ಹೊಸ ಹೊಸ ತಳಿಗಳ ಬೇಡಿಕೆ ಇರೋದ್ರಿಂದ ಹೊಸ ಹೊಸ ತಳಿಗಳು ನಾವು ರೈತರಿಗೆ ನಾವು ಪ್ರಚಾರ ಮಾಡಿದ್ದೀವಿ. ಅದೇ ತರ ನೋಡ್ರಿ, DSV 4 ಅಂತದ, ಆಮೇಲೆ DSV 5 ಅಂತದ, ಇವು ಎರಡು ತಳಿಗಳು ಕೂಡ ಉತ್ತಮವಾದ ನಿಮಗೆ ಕಪ್ಪು ಮಣ್ಣಿಗಾದ್ರೆ ಚೆನ್ನಾಗಿ ಬರ್ತದ ಮತ್ತು ಮೇವು ಮತ್ತು ಕಾಳಿನ ಗುಣಮಟ್ಟ ಕೂಡ ಚೆನ್ನಾಗಿದೆ. ಅದೇ ತರ ಒಂದು CSV 216 ಅಂತದ, ಸಾಮಾನ್ಯ ರೈತರೆಲ್ಲ ಪುಲೇಶ್ವರ ಅಂತ ಕರಿತಾ ಇದಾರೆ. ಇದು ಕೂಡ ಸುಳಿನೊಣದ ಬಾಧೆಯನ್ನು ತಡೆಕೊಳ್ಳುವಂತ ಶಕ್ತಿ ಇದೆ. ಆದ್ರೆ ಏನಪ್ಪಾ ಅಂದ್ರೆ ಒಂದು ವಾರ M35-1 ಗಿಂತ ಲೇಟ್ ಆಗಿರೋದ್ರಿಂದ ಇದು ಒಂದು ಕಪ್ಪು ಭೂಮಿಗೆ ಹಾಕಿ ಸೂಕ್ತ ಒಂದು ಹಸಿ ಪುರೋಟ ಆಗಬೇಕು. ಒಂದು ಹಸಿ ಪುರೋಟ ಆಗ್ಲಿಕ್ಕೆ ಏನಾಕದ್ರಿ, ಇಳುವರಿ ಕಡಿಮೆ ಆಗ್ತದ. ಅದೇ ತರ CSV 18-6 ಅಂತದ, ಇದ್ರ ಕೂಡ ಒಳ್ಳೆಯ ತಳಿ, ರಾಷ್ಟ್ರ ಮಟ್ಟದ ಬಿಡುಗಡೆ ಮಾಡಿದಾರ. ಆದ್ರೆ ನೀರಾವರಿ ಇದ್ರ ಇದೊಂದು ಚೆನ್ನಾಗಿ ಇಳುವರಿ ಬರ್ತದ, ಮೇವು ಮತ್ತು ಕಾಳಿನ ಇಳುವರಿ ಬರ್ತದ ನೋಡ್ರಿ. ಅದೇ ತರ ಕೆಲವೊಂದು ಹಿಂಗಾರಿ ಜೋಳದೊಳಗ ವಿಶೇಷ ಗುಣವುಳ್ಳಂತ ತಳಿಗಳು ಕೂಡ ಬಿಡುಗಡೆ ಮಾಡ್ಯಾವ. ಇದು ಬಹಳ ಮುಖ್ಯವಾದಂತದ್ದು ನೋಡ್ರಿ. ಯಾಕಪ್ಪ ಅಂತಂದ್ರೆ ವಿಶೇಷ ಗುಣಧರ್ಮ ಅಂತಂದ್ರ ನಾವು ಹೇಳ್ಬೋದು, ಈಗ ಜೋಳದಿಂದ ಸೀತ್ನಿ ಮಾಡ್ತೀವಿ, ಸೀತ್ನಿ ಸಲುವಾಗಿನೇ ಕೆಲವೊಂದಿಷ್ಟು ಬೆಳೆಯುವಂತಹ ತಳಿಗಳು, ಆಮೇಲೆ ಪಂಚಮಿ ಟೈಮ್ ನೊಳಗೆ ಏನು ಅಳ್ಳ ಮಾಡ್ತೀವಿ, ಹಳ್ಳಿಗಾಗಿ ಇರುವಂತಹ ತಳಿಗಳು, ಹಿಂಗೆ ಏನದಾವಲ್ಲ ವಿಶೇಷ ಗುಣಧರ್ಮ ಇರುವಂತವು, ಇವುಗಳ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಒಂದು ಆಸಕ್ತಿ ಇದೆ ರೈತರಿಗೆ ಬೆಳೆಯುವಂತದ್ದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಹೇಳೋಣಲ್ರಿ ಅವಶ್ಯ. ಯಾಕಂದ್ರೆ ನೋಡ್ರಿ, ಉತ್ತರ ಕರ್ನಾಟಕದಾಗ ಜೋಳ ಅಂದ್ರೆ ಅತ್ಯಂತ ಪ್ರಾಮುಖ್ಯತೆ ಬೆಳೆದಂತ ಬೆಳೆ ಮತ್ತು ಬಹಳಷ್ಟು ಹಬ್ಬ ಹರಿದಿನಗಳಲ್ಲಿ ಹಬ್ಬಕ್ಕೆ ಅನುಗುಣವಾದ ಕೆಲವೊಂದು ತಳಿಗಳನ್ನು ಕೂಡ ಬಿಡುಗಡೆ ಮಾಡಿ ನೋಡಿ. ಉದಾಹರಣೆಗಾಗಿ ಒಂದು AK1 ಅತ್ತರ್ಗ ಕೆಂಪು ಜೋಳ ಅಂತೇಳಿ, ಇದು ಬಹಳ ಚೆನ್ನಾಗಿದೆ. ಅದರಲ್ಲಿ ಅವಲಕ್ಕಿ ಮಾಡ್ಲಿಕ್ಕೆ ಅತ್ಯಂತ ಸೂಕ್ತವಾದ ತಳಿ ಇರೋದ್ರಿಂದ ಸುಮಾರು 5-6 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿ ಬರ್ತದ, 18-20 ಕ್ವಿಂಟಲ್ ಮೇವು ಇಳುವರಿ ಕೂಡ ಬರ್ತದ. ಈ ತಳಿಯಿಂದ ಅವಲಕ್ಕಿ ತಯಾರಿಸಿದ್ರ ಒಳ್ಳೆ ಪೌಷ್ಟಿಕಾಂಶ ಹೊಂದಿದೆ, ಅಲ್ಲದೆ ಸಾಕಷ್ಟು ಆಂಟಿಆಕ್ಸಿಡೆಂಟ್ ಕೂಡ ಅದ ನೋಡ್ರಿ. ಬಹಳಷ್ಟು ಡಾಕ್ಟರ್ಗಳು ಇವತ್ತು ಶಿಫಾರಸು ಮಾಡ್ತಾ ಇದಾರ, ನೀವು ಆಂಟಿಆಕ್ಸಿಡೆಂಟ್ ಇದ್ದಂತ ಬೆಳೆಗಳನ್ನ ನೀವು ತಳಿಗಳನ್ನ ಉಪಯೋಗ ಮಾಡ್ರಿ ಅಂತೇಳಿ. ಇದಲ್ಲದೇ ಸಾಕಷ್ಟರಲ್ಲಿ ಕಬ್ಬಿಣ ಮತ್ತು ಸತುವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ, ಹಿಂಗಾಗಿ ಆರೋಗ್ಯ ಸುಧಾರಿಸಲು ಯಾವುದೇ ಅನುಮಾನ ಇಲ್ಲ. ಇದೇ ತರ ಒಂದು ಸಕ್ಕರೆ ಮುಕ್ತಿ ಜೋಳ ಅಂತ ತಾವು ಕೇಳಿದ್ರಿ, ಅದೇ ತರ ಸಮಾನವಾದ ತಳಿ ಅಂದ್ರೆ SMJ ಅಂತ ಬಿಡುಗಡೆ ಮಾಡಿದ್ವಿ. ಇದು ಸೀತಿನಿ ಸಲಾಗಿನ ಉಪಯೋಗ ಮಾಡ್ತೀವಿ. ಈ ತಳಿ ಕೂಡ 7-8 ಕ್ವಿಂಟಲ್ ಇಳುವರಿ ಬರ್ತದೆ, ಬಟ್ ಅತ್ಯಂತ ಸೂಕ್ತ ಒಳ್ಳೆಯ ತಳಿಯ ಸೀತಿನಿ ಕೂಡ ಬರ್ತಾ ಇದೆ. ಸುಮಾರು 110-115 ದಿವಸ ಇದು ಮಾಗುವ ಅವಧಿ ಹೊಂದಿದೆ. ಇದು ಸಾಕಷ್ಟು ಪೌಷ್ಟಿಕಾಂಶವನ್ನು ಹೊಂದಿದೆ, ಅಲ್ಲದೆ ದೇಹಕ್ಕೆ ಬೇಕಾದಂತ ಮಿನರಲ್ಸ್ ಕಬ್ಬಿಣ ಜಿಂಕು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಸೊ ಇದು ಕೂಡ ಸೀತಿನಿ ಮಾಡಿದ್ರೆ ಸುಮಾರು 2 ದಿವಸ ಅಂದ್ರೆ 48 ತಾಸು ಸೀತಿನಿ ನಾವು ಮೆತ್ತಿಗೆ ಇರ್ತಾವ ತಿನ್ನಾಕ ಅನುಕೂಲ ಆಗ್ತದೆ ನೋಡ್ರಿ. ಅಂದ್ರೆ ಈಗೇನು ಸೀತಿ ಸಲುವಾಗಿ ನಾವೇನು ಸುಡ್ತೀವಿ ಅದು ತಾಜಾ ಇನ್ನೊಂದು KMG1 ಅಂತೇಳಿ ಕಾಗಿಮೋಚೋಳ ಬಹಳ ಕೇಳಿರಿ. ಸ್ಪೆಷಲಿ ನಾಗರ ಪಂಚಮಿ ಅಳು ಹುರಿಲಕ್ಕ ಉಪಯೋಗ ಮಾಡ್ತೇವೆ. ಇದರಿಂದ ಸುಮಾರು ನಮಗೆ ಒಳ್ಳೆಯ ತಳದ ಗುಣಮಟ್ಟದ ಇಳುವರಿನೂ ಬರ್ತಾ ಇದೆ. ಬಟ್ ಇದರಿಂದ ನಮಗೆ ಆರೋಗ್ಯಕ್ಕೆ ಬೇಕಾದಂತ ಅಳ್ಳು ಅಂದ್ರೆ ಈ ತಳಿ ಸಾಕಷ್ಟು ಸುವಾಸನೆಯ ಬೆಳ್ಳನೆಯ ಉತ್ತಮ ಪೌಷ್ಟಿಕಾಂಶ ಹೊಂದಿದಂತ ತಳಿಯಾಗಿದೆ. ಇನ್ನೊಂದು ಸಿತ್ನಿ ಜೋಳದರಿ ತಳಿ ಅಂದ್ರೆ RSJ1 ಅಂತೇಳಿ. ಇದು ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಕೆಲವೊಂದ್ಸಲ ಏನ್ ಮಾಡ್ತೇವಪ್ಪ ಅಂದ್ರೆ ರೈತರಿಗೆ ಉತ್ತಮ ತಳಿ ಇದ್ರು ಕೂಡ ಅವನ ತಂದು ನಾವು ಸುಧಾರಿಸಿ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡಿ ನಾವು ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಒಂದು ತಳಿ ಇದು ಸಿತ್ನಿ ತಳಿ RSJ1 ಅಂತೇಳಿ. ಇದು ಕೂಡ ಒಳ್ಳೆಯ ಗುಣಮಟ್ಟದ ಅಂದ್ರೆ ಕ್ರೀಮ್ ಕಲರ್ ಬಣ್ಣದ ಕಾಳುಗಳು ಇರ್ತಾವು. ಆಮೇಲೆ ಹಸಿರು ಬಣ್ಣ, ದುಂಡಗಿನ ಆಕಾರದ ಬೀಜ ಹೊಂದಿದೆ. ಹುರಿದ ನಂತರ ಬೀಜ ಅಗ್ದಿ ಸುಲಭವಾಗಿ ನಾವು ಕಾಳು ಬಿಡಿಸಬಹುದ್ರಿ. ಹುರಿದ ಕಾಳು ಏನಾಗ್ತಪ್ಪ ಅಂದ್ರೆ ಅಗ್ದಿ ಸಿಹಿಯಾಗಿ ಸೊಂಪಾಗಿ ಹಸಿರು ಮೃದುವಾಗಿರ್ತಾವ. ತಿನ್ನ ಕೂಡ ಬಹಳ ಜನ ಇಷ್ಟ ಪಡ್ತಾ ಇದಾರೆ. ಇವನು ಈ ತರ ಮೃದುವಾದ ಹುಳ ಧಾನ್ಯಗಳನ್ನು ತಯಾರಿಸಕ್ ಅನುಕೂಲ ಆಗ್ತದೆ. ಇದು ಕೂಡ 120-25 ದಿವಸ ಇದಕ್ಕೆ ಅವಧಿ ಬೇಕು ನೋಡ್ರಿ. ಇದು ಒಂದು ಒಂದು ವಿಶಿಷ್ಟವಾದ ಒಂದು ತಳಿಗಳು ನೋಡ್ರಿ. ಈಗ ಜೋಳದೊಳಗಂತೂ ಸಾಕಷ್ಟು ತಳಿಗಳು ಬಗ್ಗೆ ತಾವು ಹೇಳಿದ್ರಿ. ಇನ್ನ ಮುಖ್ಯವಾದಂತಹದ್ದು ಅಂತಂದ್ರೆ ಗೋಧಿ ಕೂಡ ನಮ್ಮಲ್ಲಿ ಬಹಳಷ್ಟು ರೈತರು ಬೆಳೀತಾ ಇದ್ದಾರೆ. ಇವುಗಳಲ್ಲಿ ಯಾವ ತಳಿಗಳಾವ ಅಂತ ನೋಡ್ರಿ. ಗೋಧಿ ಕೂಡ ಸಾಕಷ್ಟು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಿಜಾಪುರದಲ್ಲಿ ನಮಗೆ ನೀರಾವರಿ ಬರ್ತಾ ಇರೋದ್ರಿಂದ ಅಲ್ಲಲ್ಲಿ ಕಾಲುವೆ ಆಗಿದೆ, ಆಮೇಲೆ ಕೆರೆಗಳು ತುಂಬತಾ ಇದ್ದಾರೆ. ಇದರಿಂದ ಬಹಳಷ್ಟು ನಮಗೆ ಬಿಜಾಪುರ ರೈತರಿಗೆ ಅನುಕೂಲ ಆಗಿದೆ. ಅಂದ್ರೆ ನೀರಾವರಿಯಲ್ಲಿ ಕೂಡ ಗೋಧಿ ಬೆಳೀಲಿಕ್ಕೆ ಸಾಕಷ್ಟು ಸೂಕ್ತವಾದ ತಳಿಗಳು ಬಂದಿದೆ. ಅದರಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಂದ್ರೆ US ಧಾರವಾಡದಲ್ಲಿ ಬಿಡುಗಡೆ ಆದ ತಳಿಗಳು ನಮ್ಮ ಭಾರತದಲ್ಲ ಇವನ್ ವಿದೇಶಿ ಇಂಡೋನೇಷ್ಯಾ ದೇಶದಲ್ಲಿ ಕೂಡ ನಮ್ಮ ತಳಿಗಳನ್ನು ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದು ಉದಾಹರಣೆಗಾಗಿ US 304 ಅಂತಿದೆ. ಇದು ನೀರಾವರಿಯಲ್ಲಿ ಬೆಳೆಯುವಂತ ತಳಿ. ಇದು October 15-November 15 ತನಕ ನಾವು ಬಿತ್ತಬಹುದು. ಇದು ಒಂದು 105-110 ದಿವಸ ಕಟಾವಿ ಬರ್ತದ್ರಿ. ಇದರ ವಿಶೇಷ ಗುಣಧರ್ಮಪ್ಪ ಅಂದ್ರೆ ತುಕ್ಕು ಮತ್ತು ಇತರ ರೋಗಗಳಿಗೆ ಪ್ರತಿರೋಧಕ ಶಕ್ತಿ ಹೊಂದಿದೆ ರೀ. ಸೊ ಅತ್ಯುತ್ತಮ ಚಪಾತಿ ಮಾಡ್ಲಿಕ್ಕೆ ಅನುಕೂಲದ, ಬ್ರೆಡ್ ಬೇಕರಿ ಉತ್ಪನ್ನಗಳನ್ನು ಸಾಕಷ್ಟು ಅನುಕೂಲದ. ಒಂದು ಹೆಚ್ಚಿಗೆ ಇಳುವರಿಯ ಸುಮಾರು 15-16 ಕ್ವಿಂಟಲ್ ಅಂದ್ರೂ ಇಳುವರಿ ಕನಿಷ್ಠ 1 ಎಕರೆಗೆ ಬರ್ತದ ನೋಡಿ. ಬರ್ತದಂತೀರಲ್ಲ. ಇದೇ ತರ US 375 ಒಂದು ತಳಿ ಇದೆ ರೀ. ಇದ್ರ ಕೂಡ October 15 ನಂತರ ಬಿತ್ತಲಿಕ್ಕೆ ಶಿಫಾರಸು ಮಾಡಿದಾರೆ. ಇದು 98-105 ದಿವಸಗಳ ತನಕ ಅವಧಿ ಅದ, ಕಟಾವಿಗೆ ಬರ್ತದ. ಇದು ವಿಶೇಷ ಗುಣಧರ್ಮದ ಈ ತಳಿ ಕೂಡ ಪ್ರತಿರೋಧಕ ಶಕ್ತಿ, ಬರ ಒತ್ತಡಕ್ಕೆ ಸಹಿಷ್ಣುತೆ, ಅತ್ಯುತ್ತಮ ಚಪಾತಿ ಗುಣಮಟ್ಟ ಹೊಂದಿದ. ಇದು ಕೂಡ ಬ್ರೆಡ್ ಬೇಕರಿ ಉತ್ಪನ್ನಗಳಿಗೆ ನಾವು ಬಳಸಬೇಕಾಗಿದೆ. ಇನ್ನೊಂದು ಬಹಳಷ್ಟು ನಮ್ಮ ಭಾಗದಾಗ ಇಂಡಿ ಸಿಂದಗಿ ಭಾಗದಾಗ ನಮ್ಮ ರೈತರು ಒಂದು ಜವಿ ಗೋಧಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಅತಿ ಉತ್ತಮ ಗುಣಮಟ್ಟದ ಜವಿ ಬರ್ತದ್ರಿ. ಅಂದ್ರೆ DDK 10-29 ಇದೆ. ಇದು ನಾವು ಶಿಫಾರಸು ಮಾಡಿದೀವಿ. ಇದು ಕೂಡ 105-110 ದಿವಸದಾಗ ಇದು ಕೂಡ ತಕ್ಕ ಬರ್ತದೆ. ಈ ತಳಿ ಕೂಡ ಸಾಕಷ್ಟು ಪ್ರತಿರೋಧಕ ಶಕ್ತಿ ಹೊಂದಿದೆ, ಶಾಖ ಒತ್ತಡ ಸಹಿಷ್ಣುತೆ ಇದೆ, ಅತ್ಯುತ್ತಮ ಧಾನ್ಯದ ಗುಣಮಟ್ಟದ ಪೌಷ್ಟಿಕಾಂಶ ಮತ್ತು ಚಿಕಿತ್ಸಕ ಮೌಲ್ಯ ಹೊಂದಿದೆ. ರವೆ ಮಾಡಬಹುದು, ದಾಲಿಯಾ, ಮಕ್ರೋನಿ, ಪಾಸ್ತಾ ಕೂಡ ಇದನ್ನು ಬಳಸ್ತಾ ಇದಾರೆ. ಇದು ವಿಶೇಷಪ್ಪ ಅಂದ್ರೆ ಇದರ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ರೋಗಗಳಿಗೆ ಕೂಡ ಉತ್ತಮ ಆಹಾರ ಅಂತದ ನೋಡ್ರಿ. ಇಂತ ಒಂದು ಜವೆ ಗೋಧಿ ಕೂಡ ಸಾಕಷ್ಟು ಬೇಡಿಕೆ ಇದೆ ಸದ್ಯಕ್ಕೆ. ಅಂದ್ರೆ ಔಷಧೀಯ ಗುಣಗಳು ಸಾಕಷ್ಟು ಅದಾವ. ಅವುಗಳನ್ನ ಮತ್ತ ಉಪಯೋಗ ಮಾಡಿದ್ರೆ ಅದು ನಮ್ಮ ಊಟಕ್ಕೆ ಒಂದು ರುಚಿನೂ ಕೂಡ ಬರ್ತದೆ. ಸರಿ, ಅದ್ರಾಗ ಒಳ್ಳೆಯ ತಳಿ ಅಂತ ಹೇಳ್ಬೋದು. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಈಗಿನ ಒಂದು ಸಂದರ್ಭದೊಳಗೆ ಕುಸುಬೆ ಬೆಳೆ ಏರಿಯಾ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ರೈತರು ಬೆಳೀತಾ ಇದ್ದಾರೆ. ಒಳ್ಳೆ ತಳಿಗಳು ಕುಸುಬೆಯೊಳಗೆ ಯಾವ್ದಾವ ಅಂತೀರಿ? ನೋಡ್ರಿ, ಕುಸುಬೆಯೊಳಗೆ ಸಾಕಷ್ಟು ತಳಿಗಳಿದಾವ. ಬಟ್ ತಮಗ್ ಗೊತ್ತಿಗೆ ಬಹಳ ರೈತರಿಗೆ ಅವು ಏನ್ ಬಿಡುಗಡೆ ಆಗಿವಲ್ಲ. ಮೊದಲು ಕಡ್ಲಿ ಒಳಗ A1 ಆಗಿರ್ಬೋದು, ಕುಸುಬೆಯೊಳಗ A1 ಅದೇ, ಆಮೇಲೆ ಮಾಲ್ದಂಡಿ ಜೋಳದಾಗ ಇವು ಅತ್ಯಂತ ಒಳ್ಳೆ ಉತ್ಕೃಷ್ಟವಾದ ತಳಿಗಳು. 5-6 ದಶಕಗಳಾದ್ರೂ ಇನ್ನೂ ಒಳ್ಳೆ ಇಳುವರಿ ಕೊಡ್ತವೆ. ಯಾಕಂದ್ರೆ ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ನಮಗೆ ಇಳುವರಿ ಕೊಡುವಂತ ತಳಿಯಾಗಿದ್ರಿ. ಈ ಕುಸುಬೆ ತಳಿ ಕೇಳಿದ್ರಲ್ಲ, ಮುಖ್ಯವಾಗಿ A1 ಅಂತದ್ರಿ. ಈ ತಳಿ ಕೂಡ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ತನಕ ನಾವು ಬಿತ್ತನೆ ಮಾಡಬಹುದು. ಇದು 125-130 ದಿವಸಗಳಿಗೆ ಕಟಾವಿಗೆ ಬರ್ತದ್ರಿ. ಇದೇ ತರ ಇನ್ನೊಂದು S144 ಅತ್ತದ. ಇದು ಕೂಡ ಮಳೆ ಆಶ್ರಿತ ಬೆಳೆಯಲ್ಲಿ ಬೆಳಿಬಹುದು. ಅಕ್ಟೋಬರ್ ನ ಕೊನೆವರೆಗೆ ನಾವು ಬಿತ್ತನೆ ಮಾಡಬಹುದು. 120-130 ದಿವಸಗಳ ಕಟಾವಿಗೆ ಬರ್ತದ್ರಿ. ಅದೇ ತರ A2 ಅಂತಿದ್ದಾರೆ. ಈ ಕೂಡ ಒಂದು ಒಳ್ಳೆ ಇಳುವರಿ ಮತ್ತು 120-125 ದಿವಸ ಕಟಾವಿಗೆ ಬರ್ತದ. ವಿಶೇಷ ಗುಣಧರ್ಮ ಅಂದ್ರೆ ಇದಕ್ಕೆ ಹೆಚ್ಚಿನ ಅಂದ್ರೆ ಅಧಿಕ ಎಣ್ಣೆ ಅಂಶ ಜಾಸ್ತಿ ಇದೆ. ಸುಮಾರು 33% ಎಣ್ಣೆ ಅಂಶ ಇದೆ ನೋಡ್ರಿ. ಇದರಿಂದ ನಾವು ಕುಸ್ಕೆಯಲ್ಲಿ ಬೆಳೆದ್ರೆ 4-5 ಕ್ವಿಂಟಲ್ ಬರ್ತದೆ. ನೀರಾವರಿ ಬೆಳೆದ್ರೆ 8-9 ಕ್ವಿಂಟಲ್ ಇವರಿ ಬರ್ತದ. ಜೊತೆಗೆ ಇತ್ತೀಚಲಾಗಿ ಬಿಡುಗಡೆ ಅಂತಂದ್ರೆ A20-20 ಇದು ಒಂದು ಹೊಸ ತಳಿ ಬಿಡುಗಡೆ ಈ ವರ್ಷ ಮಾಡಿದ್ರಿ. ಮುಂದಿನ ವರ್ಷ ರೈತರಿಗೆ ಬೀಜ ಲಭ್ಯತೆ ಇರ್ತೈತಿ ನೋಡ್ರಿ. ಅಂದ್ರೆ ಕುಸುಬೆ ಒಳಗೆ ಇಷ್ಟು ತಳಿಗಳದಾವ ಈಗ ಸದ್ಯಕ್ಕೆ ಒಳ್ಳೆ ತಳಿಗಳಿವೆ. ಒಳ್ಳೆ ತಳಿಗಳಿದಾವ. ಒಂದು ಏನು ಇಲ್ಲಿ ಡಾಕ್ಟರ್ ಕೇಳಬೇಕು ಅಂತಂದ್ರೆ, ಈ ಕುಸುಬೆ ಮುಳ್ಳು ಇರೋದ್ರಿಂದ ಕುಸುಬೆಗೆ ಅದು ಒಂದ್ ಸ್ವಲ್ಪ ಕೊಯ್ಲು ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಕೂಡ ಅದನ್ನ ಬೆಳೆಯುವಂತ ಒಂದು ಇದು ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತಾವು ಮುಳ್ಳು ರಹಿತವಾದಂತಹ ಕುಸುಬೆ ಸಂಶೋಧನೆ ಏನಾದರೂ ನಡೆದಿದೆಯಾ? ನೋಡ್ರಿ, ಈ ಹಿನ್ನೆಲೆ ಹೇಳ್ಬೇಕಂದ್ರೆ ನಾರಿ ಅಂತ ಕೆಲವೊಂದು ತಳಿಗಳದಾವ್, ಅಂದ್ರೆ ಸ್ಪೈನ್ ಇಲ್ಲದ ತಳಿಗಳದಾವ್. ಬಟ್ ಎಣ್ಣೆ ಅಂಶ ಕಡಿಮೆ ಇರ್ತದೆ. ಹಿಂಗಾಗಿ ಹೆಚ್ಚಾಗಿ ರೈತರು ಪ್ರಿಪೇರ್ ಮಾಡಂಗಿಲ್ಲ, ಆಯಿಲ್ ಮಿಲ್ಲರ್ಸ್ ಪ್ರಿಪೇರ್ ಮಾಡಂಗಿಲ್ಲ. ಅದ್ರ ಬದಲು ತಾವೇನ್ ಹೇಳಿದ್ರಲ್ಲ ಅಕ್ಷರ ಸತ್ಯ. ಯಾಕಪ್ಪ ಅಂದ್ರೆ ಇತ್ತೀಚಿನಾಗ ಲೇಬರ್ಸ್ ಕಟಾವ್ ಮಾಡ್ಲಿಕ್ಕೆ ಮುಳ್ಳ ಸುಸ್ತು ಅಂತ ಹೇಳಿ ಮಾಡ್ತಾರೆ. ಆದ್ರೆ ಸಾಕಷ್ಟು ಕಂಬೈನ್ಡ್ ಹಾರ್ವೆಸ್ಟರ್ ಬಂದಿರೋದ್ರಿಂದ, ಸೊ ಹಿಂಗಾಗಿ ಕಂಬೈನ್ಡ್ ಹಾರ್ವೆಸ್ಟರ್ ಬಂದ್ರೆ ನೇರವಾಗಿ ಕಟಾವ್ ಮಾಡಿ ರಾಶಿ ಮಾಡಿ ನಿಮ್ಮ ಚೀಲನೇ ತುಂಬತತಿ. ಸೊ ಹಿಂಗಾಗಿ ಇತ್ತೀಚಿನ ದಿನಗಳಲ್ಲಿ ಕುಸುಬಿ ಕೂಡ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಒಣ ಬೇಸಾಯದಾಗ ನೋಡ್ರಿ ಬೇರೆ ಎಣ್ಣೆ ಕಾಳುಗಳು ಯಾವೂ ಇಲ್ಲ ಉತ್ತರ ಕರ್ನಾಟಕ, ಅದರಲ್ಲೂ ಜೋನ್ 3 ಒಣ ಬೇಸಾಯದಲ್ಲಿ ಎಣ್ಣೆ ಕಾಳುಗಳು ಅಲ್ಟರ್ನೇಟಿವ್ ಇಲ್ಲ. ಸೂರ್ಯಕಾಂತಿ ಇದೆ ಬಟ್ ಅದು ಸಮಸ್ಯೆಗಳಿಂದ ಅಷ್ಟು ಬರ್ತಾ ಇಲ್ಲ. ಬಟ್ ಎಣ್ಣೆ ಕಾಳುಗಳಂದ್ರೆ ಕುಸುಬೆ ಅಂದ್ರೆ ಬರ ನಿರೋಧಕ ಶಕ್ತಿ ಇರೋದ್ರಿಂದ ಕುಸುಬೆಯಲ್ಲಿ ಬೆಳಿಲಿಕ್ಕೆ ಯೋಗ್ಯ ತಳಿಗಳು ಇರೋದ್ರಿಂದ ಮತ್ತು ಸಾಕಷ್ಟು ಇತ್ತೀಚಿಗೆ ಬೇಡಿಕೆ ಬರ್ತಾ ಇದೆ. ಯಾಕಂದ್ರೆ ಇದ್ ಹಿನ್ನೆಲೆ ಅಂದ್ರೆ ಬಹಳಷ್ಟು ಜನರಿಗೆ ಎಣ್ಣೆ ಬಗ್ಗೆನೂ ಅವೇರ್ನೆಸ್ ಬಂದಿದೆ. ಹಿಂಗೆ ಬಹಳಷ್ಟು ಮಂದಿ ಕುಸುಬೆ ಎಣ್ಣೆ ಕೇಳ್ತಾ ಇರೋದ್ರಿಂದ ಕುಸುಬೆ ಏರಿಯಾನು ಕೂಡ ಇತ್ತೀಚಿಗೆ ಹೆಚ್ಚಾಗ್ತಾ ಇದೆ. ಆಶಾಭಾವನೆ ಇದೆ, ಆಶಾಭಾವನೆ ಇದೆ ನೋಡಿ. ಅಡ್ಡಿ ಇಲ್ಲ. ಈಗ ಇನ್ನೊಂದು ಅಂತದೇ ಒಂದು ಎಣ್ಣೆ ಕಾಳು ಬೆಳೆ ಅಗಸೆ ಅಂತ ಹೇಳಿ ಹೇಳಬಹುದು. ಅಗಸೆಯನ್ನು ಕೂಡ ಸಾಕಷ್ಟು ಔಷಧೀಯ ಗುಣ ಇರೋದ್ರಿಂದ ಅದನ್ನ ಜನ ಬಳಸ್ತಾ ಇದ್ದಾರೆ ಇತ್ತೀಚಿನ ದಿವಸದೊಳಗೆ. ಅಲ್ಲಿ ಏನು ತಳಿಗಳದಾವ ನೋಡ್ರಿ? ಅಗಸೆ ಕೂಡ ಇತ್ತೀಚಿನ ಒಂದು ತಳಿಗಳು ಬಿಡುಗಡೆ ಮಾಡಿದ್ವಿ, NL 115 ಅಂತೇಳಿ. ಇದು ಒಂದು ಉತ್ತಮ ಇಳುವರಿ. ಇದ್ರ ಜೊತೆ ಸಾಕಷ್ಟು ಸ್ಥಳೀಯ ತಳಿಗಳು ಇರೋದ್ರಿಂದ ಅಗಸೆ ಕೂಡ ಬೆಳಿಬಹುದು. ಮತ್ತೆ ತಾವು ಹೇಳಿದಾಗೆ ಸಾಕಷ್ಟು ಔಷಧಿ ಗುಣಗಳು ಹೊಂದಿರೋದ್ರಿಂದ ಅದರಲ್ಲೂ ಒಮೆಗಾ-3 ಫ್ಯಾಟಿ ಆಸಿಡ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅಂತ ತಳಿಗಳನ್ನು ನಾವು ಬೆಳಿಬಹುದು. ಅಡ್ಡಿಲ್ಲ. ಅಂದ್ರೆ ಈ ಎಲ್ಲಾ ಬೆಳೆಗಳಲ್ಲಿ ಯಾವ ರೀತಿ ಈಗ ಹಿಂಗಾರಿ ನಾವು ತಗೋಬೇಕು ಅನ್ನುವಂತಹ ಸಂದರ್ಭದೊಳಗೆ ರೈತರಿಗೆ ಒಂದು ನಿರ್ದೇಶನ ನಾವು ಕೊಟ್ಟಿದ್ದೀರಿ, ಯಾವ್ಯಾವ ತಳಿಗಳದಾವ, ಯಾವನ್ನ ನಾವು ಉಪಯೋಗ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ. ಒಳ್ಳೇದು ಡಾಕ್ಟ್ರೆ. ಅಗಸೆ ಬಗ್ಗೆ ತಾವು ಹೇಳಿದ್ರಿ. ಈಗ ನಮ್ಮ ಭಾಗದೊಳಗೆ ಅಗದಿ ಪ್ರಮುಖವಾದಂತಹ ಒಂದು ಬೆಳೆ ಬೇಳೆಕಾಳು ಬೆಳೆ ಅಂತಂದ್ರೆ ಕಡಲೆ. ಕಡಲೆ ಒಳಗೆ ಯಾವ ತಳಿಗಳದಾವ ನೋಡ್ರಿ? ಕಡಲೆಯನ್ನು ಕೂಡ ಸಾಕಷ್ಟು ಪ್ರಮುಖ ಬೆಳೆ ಅಂತ ಹೇಳಬಹುದು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಜಯಪುರದಲ್ಲಿ. ಇತ್ತೀಚಿನಾಗೆ ಅದು ಕೂಡ MSP ಪ್ರೈಸ್ ಇರೋದ್ರಿಂದ ಬಹಳ ಜನ ತೊಗರಿ ಬಿಟ್ಟರೆ ಕಡಲೆಗೆ ಹೋಗ್ತಾ ಇದ್ದಾರೆ. ಕಡಲೆಯಲ್ಲಿ ಕೂಡ ಸಾಕಷ್ಟು ತಳಿಗಳು ಬಿಡುಗಡೆ ಆಗಿದಾವೆ, ಪ್ರಚಲಿತನೂ ಇದಾವೆ. ಉದಾಹರಣೆಗಾಗಿ ಮೊದಲು ನಾವು A1 ಅಂತ ಹೇಳ್ತಾ ಇದ್ದೇವೆ, ಅಣ್ಣಿಗಿರಿ 1. ಬಹಳಷ್ಟು ಪ್ರತಿಶತ ಸುಮಾರು 78% ಆ ತಳಿಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಈ ಒಂದು ವಾತಾವರಣಕ್ಕೆ ಹೊಂದಾಣಿಕೆ ಆಗಿ ಇಳುವರಿ ಚೆನ್ನಾಗಿ ಬರ್ತಾ ಇತ್ತು. 85% ತನಕ ಇಳುವರಿ ಬರ್ತಾ ಇತ್ತು. ಇತ್ತೀಚಿಗೆ ನಾವು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಒಂದಪ್ಪ ಅಂದ್ರೆ GBM 2 ಅಂದ್ರೆ ಇದು ಒಂದು ಎತ್ತರ ಆಗಿರೋದ್ರಿಂದ ನಾವು ಕಂಬೈನ್ಡ್ ಹಾರ್ವೆಸ್ಟರ್ ನಾವು ಕಟಾವ್ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಅನುಕೂಲ ಇತ್ತು. ಆದ್ರೆ ಇಳುವರಿ ಕೂಡ ಆನ್ ಪಾರ್ ಇದೆ ಎಣ್ಣೆಗೆರೆ ಜೊತೆ. ಇದರೊಂದಿಗೆ ಇನ್ನೂ ಕೆಲವೊಂದು ತಳಿಗಳು ಬಿಡುಗಡೆ ಆಗಿವೆ. ಪ್ರಚಲಿತದ ತಳಿಗಳು ಅಂದ್ರೆ JG-11. ಇದು ಒಂದು ದೇಶಿ ತಳಿ ಆಗಿದ್ದು ಈ ಒಂದು ತಳಿ ಸುಮಾರು 95-100 ಅದರಲ್ಲಿ ಕಟಾವ್ ಬರ್ತದೆ. ವಿಶೇಷ ಗುಣ ಅಂದ್ರಪ್ಪ ಅಂದ್ರೆ ಇದು ಅಧಿಕ ಇಳುವರಿ, ಪ್ರತಿ ಎಕರೆಗೆ 5 ಕ್ವಿಂಟಲ್ ಅಷ್ಟು ಇಳುವರಿ ಬರ್ತದೆ. ಅದು ನೀರು ಕೊಟ್ಟರೆ ನೀರಿನೂ ಕೂಡ ಹೊಂದಾಣಿಕೆ ಆಗ್ತದೆ, ಸುಮಾರು 8-10 ಕ್ವಿಂಟಲ್ ನೀರು ಬರ್ತದೆ. ಈ ಒಂದು JG-11 ಸೊರಗ ರೋಗ ಮತ್ತು ಬೂದಿ ರೋಗಗಳಿಂದ ನಿರೋಧ ಶಕ್ತಿ ಹೊಂದಿದೆ ನೋಡ್ರಿ. ಇಂತ ಒಂದು ಒಳ್ಳೆ ತಳಿ. ಅದರ ಜೊತೆ JK-9218 ಅಂತೇಳಿ ಈ ಒಂದು ತಳಿ ಕೂಡ ನಮ್ಮ ಈ ಭಾಗಕ್ಕೆ ಶಿಫಾರಸು ಮಾಡಿದ್ದಾರೆ. ಅಂದ್ರೆ ದಪ್ಪ ಕಾಳ ಇರೋದ್ರಿಂದ, ದಪ್ಪ ಮತ್ತು ಆಕರ್ಷಕ ಕಾಳ ಇರೋದ್ರಿಂದ ಹೆಚ್ಚು ಕವಲ್ ಒಡೆದು ಇಳುವರಿ ಜಾಸ್ತಿ ಬರ್ತದೆ. ಇದು ಕೂಡ ಸೊರಗು ರೋಗ, ಸಿಡಿ ರೋಗ, ಬೂದು ರೋಗಗಳಿಗೆ ನಿರೋಧ ಶಕ್ತಿ ಹೊಂದಿದೆ ನೋಡ್ರಿ. ಬೇರು ಕೊಳೆ ರೋಗಕ್ಕೆ ಪ್ರತಿರೋಧ ಶಕ್ತಿ ಹೊಂದಿದೆ. ಸುಮಾರು 8-10 ಕ್ವಿಂಟಲ್ ಇಳುವರಿ ಇದರಲ್ಲಿ ಕೂಡ ಬರ್ತದೆ. ಆಮೇಲೆ ಇತ್ತೀಚಿಗೆ ಬಿಡುಗಡೆ ಆದಂತ BGD-111 ಅಂತ ಹೇಳಿ, ಇದು ಒಳ್ಳೆಯ ಇಳುವರಿ, ಒಳ್ಳೆಯ ತಳಿ, ಹೊಸದಾಗಿ ಬಿಡುಗಡೆ ಮಾಡಿದರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ. ಇದು ದಪ್ಪ ಕಾಳದೆ, ಅಂದ್ರೆ 100 ಕಾಳಿನ ತೂಕ 25 ಗ್ರಾಂ ಬರ್ತದೆ ನೋಡ್ರಿ. ಕಾಳ ಕಾಯಿ ಪುರ ತುಂಬಿಕೊಂಡಿರ್ತತಿ. ಇದು ಕೂಡ ಬರ ನಿರೋಧಕ ಶಕ್ತಿ ಇದೆ ರೀ, ಸೊರಗು ನಿರೋಧಕ ಶಕ್ತಿ ಇದೆ, ಅತ್ಯುತ್ತಮ ಧಾನ್ಯದ ಅಂದ್ರೆ ಕಾಳಿನ ಗುಣಮಟ್ಟ ಹೊಂದಿದೆ, ಸರಾಸರಿ ಇಳುವರಿ ಇದು ಕೂಡ 8-10 ಕ್ವಿಂಟಲ್ ಬರ್ತದೆ. ಸೊ ಇದು ಒಂದು ಒಳ್ಳೆ ಇಳುವರಿ. ಅದ್ರ ಜೊತೆಗೆ ಕಾಬುಲಿನ ಅಲ್ಲಲ್ಲಿ ರೈತರು ಕೇಳ್ತಾ ಇದ್ದಾರೆ ದಪ್ಪ, ಇದು ಕೂಡ ನೋಡಿ MNK-1 ಅಂತದರಿ. MNK-1 ಇದು ನೀರಾವರಿಯಲ್ಲಿ ಹಾಕ್ಬೇಕಾಗತ್ತೆ, ಯಾಕಂದ್ರೆ ದೀರ್ಘಾವಧಿ ತಳಿ ಇರೋದ್ರಿಂದ ನೀರಾವರಿಯಲ್ಲಿ ಹಾಕ್ಬೇಕಾಗತ್ತೆ. ಇತ್ತೀಚಿಗೆ US ರಾಯಚೂರದಲ್ಲಿ ಕೂಡ ಒಂದು ತಳಿ ಬಿಡುಗಡೆ ಮಾಡಿದ್ರೆ ಸೂಪರ್ ಅಣ್ಣಿಗೇರಿ ಅಂತೇಳಿ. ಅಂದ್ರೆ ಇದ್ದ ಅಣ್ಣಿಗೇರಿಯ ಇಂಪ್ರೂವ್ ವರ್ಷನ್ ಸುಧಾರಿತ ತಳಿ ಇದ್ದಾರೆ. ಹಂಗಾಗಿ ಆ ತಳಿನ ಹಾಕ್ಬಹುದು. ಅದರೊಂದಿಗೆ ಇನ್ನೂ ಕೆಲವೊಂದು ತಳಿಗೆ ಪೈಪ್ಲೈನ್ ಅಲ್ಲಿ ಇವಪ್ಪ ಅಂದ್ರೆ BGD-103 ಇದೆ ರೀ, BGD-1105 ಅಂತದರಿ. ಸೊ ಇಂತಹ ಸಾಕಷ್ಟು ತಳಿಗಳು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆಗೆ ರೈತರಿಗೆ ನಮಗ ಲಭ್ಯತೆ ಇವೆ ನೋಡ್ರಿ. ಒಳ್ಳೇದು ಡಾಕ್ಟ್ರೆ, ಸಾಕಷ್ಟು ತಳಿಗಳ ಬಗ್ಗೆ ತಾವು ಇಲ್ಲಿ ತನಕ ಹೇಳಿದ್ರಿ. ಈಗ ಮುಂದೆ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಮುಖ್ಯವಾದಂತಹ ಕೆಲಸ ಅಂತಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವಂತದ್ದು. ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಅವರಿಗೆ ಲಾಭಗಳದಾವ, ಅವನ್ನ ನಾವು ಅವರಿಗೆ ಏನ್ ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಯಾವ ರೀತಿಯಾದಂತಹ ಬೀಜೋಪಚಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಮಾಹಿತಿ ನೀಡಬೇಕು. ಬೀಜೋಪಚಾರ ಬಗ್ಗೆ ಮಾತಾಡಬೇಕಾದ್ರೆ ನೋಡ್ರಿ, ಈಗ ಬೀಜೋಪಚಾರ ಸಂಬಂಧದಾಗ ಹಿಂಗಾರಿ ಬೆಳೆಗಳು ಸಾಮಾನ್ಯವಾಗಿ ರೋಗ ಕೀಟಗಳು ಬಾಧೆ ಆಗಿ ಆಗ್ತಾವ. ಇದರಿಂದ ನಮಗ ಸರಿಯಾದ ಸಸಿಗಳ ಸಂಖ್ಯೆ ಕಾಪಾಡಲಿಕ್ಕೆ ಆಗಂಗಿಲ್ಲ. ಸಸಿಗಳ ಸಂಖ್ಯೆ ಕಾಪಾಡಲಿಕ್ಕೆ ಇಳುವರಿ ಸರಿಯಾಗಿ ಬರಂಗಿಲ್ಲ. ಸೊ ಅದಕ್ಕೂ ನಾವು ಕೆಲವೊಂದು ಬೀಜೋಪಚಾರ ಮಾಡಬೇಕಾಗ್ತದೆ ಬೆಳೆಗಳಿಗೆ ಅನುಗುಣವಾಗಿ. ಅಂದ್ರೆ ಕಡಲೆಯಲ್ಲಿ ನೋಡಿದಾಗ ಇದೊಂದು ಮಳೆ ಆಶ್ರಿತ ಬೆಳೆ ಮತ್ತು ನೀರಾವರಿಯಲ್ಲಿ ಬರುವಂತಹ ಬೆಳೆ ಇದೆ. ಇದರಾಗ ನಾವು ಸುಣ್ಣದ ತಿಳಿನೀರು ತಯಾರು ಮಾಡಿ ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಪ್ರತಿಶತ 2% ಇದ್ದಂತಹ ಸುಣ್ಣದ ತಿಳಿನೀರಿನಲ್ಲಿ ಸುಮಾರು 7-8 ಗಂಟೆ ನೆನೆಸಿ ನೆರಳಾಗಿ ಒಣಗಿಸಿ ನಾವು ಬೀಜೋಪಚಾರ ಮಾಡಿ ಬಿಟ್ಟಿದ್ರೆ ಬರ ನಿರೋಧಕ ಶಕ್ತಿ ಬರ್ತದೆ. ಬರೋಬ್ರಿ, ನಾವು ಇದಕ್ಕೆ ಬೀಜೋಪಚಾರದಲ್ಲಿ ಕೆಲವೊಂದು ಸತ್ತು ಜಿಂಕ್ ಸಲ್ಫೇಟು, ಐಯರ್ ಸಲ್ಫೇಟು, ಬೋರಾಕ್ಸ್ ಮಿಕ್ಸರ್ ಕೂಡ ನಾವು ಬೀಜಕ್ಕೆ ಲೇಪನೆ ಮಾಡಿ ಬಿತ್ತಬಹುದು. ಇದರೊಂದಿಗೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಅಂದ್ರೆ ರೈಜೋಬಿಯಮ್, ರಂಜಕ, ಕರಗಿಸುವಂತ ಅಣುಜೀವಿಗಳು ಕೂಡ ನಾವು ಬಿತ್ತನೆ ಬೀಜೋಪಚಾರ ಮಾಡಿ ಮಾಡಬಹುದು. ಆಮೇಲೆ ಸಾಕಷ್ಟು ಇದರಲ್ಲಿ ಸೊರಗು ರೋಗ, ಬೇರು ಕೊಳೆ ರೋಗಗಳು ಬರ್ತಾ ಇದಾವೆ. ಇದೊಂದಿಗೆ ಶಿಲೀಂಧ್ರ ನಾಶಕಗಳನ್ನು ಹಚ್ಚಿ ನಾವು ಬಿತ್ತೋದ್ರಿಂದ ಮುಖ್ಯವಾಗಿ ಶಿಲೀಂಧ್ರ ನಾಶಕ ಅಪ್ಪ ಅಂದ್ರೆ ಕಾರ್ಬನ್ ಡೈಜಿಮ್ ಅಂತ ಸಿಗ್ತಾ ಇದೆ. ಆಮೇಲೆ ಇತ್ತೀಚಿಗೆ ವೈಟೆಬಾಕ್ಸ್ ಪವರ್ ಬರ್ತಾ ಇದೆ. ಸೊ ಅವನ್ನ ಹಚ್ಚೋದ್ರಿಂದ ಕೂಡ ಬಹಳಷ್ಟು ನಮ್ಮ ಶಿಲೀಂಧ್ರ ನಾಶಕಗಳನ್ನು ಹತೋಟಿ ಮಾಡಬಹುದು ನೋಡ್ರಿ. ಇದೇ ತರ ಜೋಳದಾಗ ಕೂಡ ನೋಡಿದ್ವಿ ಬಹಳಷ್ಟು ಕಾಡಿಗೆ ರೋಗ ಸಾಮಾನ್ಯವಾಗಿ ಕಾಣಿಸ್ತದೆ. ಬಟ್ ಮೊದಲಿಂದ ನಮ್ಮ ರೈತರು ಗಂಧಕ ಹಚ್ಚಿ ಬಿತ್ತುವಂತ ಪದ್ಧತಿ ಇತ್ತು. ಈ ತಿತ್ತಲಾಗಿ ಒಂದು ಹೊಸ ಕೆಮಿಕಲ್ ಬಂದಿದೆ, ವೈಟಾವ್ಯಾಕ್ಸ್ ಪವರ್ ಅಂತೇಳಿ. 2-3 ಗ್ರಾಮ ನಮ್ಮೊಂದು ಬೀಜಕ್ಕೆ ಲೇಪನ ಮಾಡಿ ಬಿತ್ತರಿಂದ ನಮಗ ಕಾಡಿಗೆ ರೋಗ ಬಹಳಷ್ಟು ಹತೋಟಿಗೆ ಆಗ್ತದೆ. ಇದರೊಂದಿಗೆ ಸಾಮಾನ್ಯವಾಗಿ ಹಿಂಗಾರಿ ಬೆಳೆಗಳಂತ ಬಂದ್ರೆ ನಮಗ ಕೊನೆ ಕೊನೆಗೆ ತೇವಾಂಶದ ಕೊರತೆ ಆಗ್ತದೆ. ಇಲ್ಲಿ ಕೂಡ ಬರ ನಿರೋಧಕ ನಾವು ಶಕ್ತಿ ಅಳವಡಿಸಬೇಕಪ್ಪ ಅಂದ್ರೆ ಇಲ್ಲಿನೂ ಕೂಡ ಸುಣ್ಣದ ತಿಳಿ ನೀರಿನದ್ದು ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ನಲ್ಲಿ ಜೋಳ 8-10 ತಾಸು ನೆನೆಸಿ ಬೀಜನ ನಂತರ ನೀರು ತೆಗೆದು ಒಣಗಿಸಿ ಜೈವಿಕ ಗೊಬ್ಬರಗಳಿಂದ ಲೇಪನ ಮಾಡಿ ಬಿತ್ತಿದ್ರೆ ನಮಗ ಸಾಕಷ್ಟು ನಮಗೇನಾಕಪ್ಪ ಅಂದ್ರೆ ಬರ ನಿರೋಧಕ ಶಕ್ತಿ ಬರ್ತದೆ, ಒಂದು ಒಳ್ಳೆ ಇಳುವರಿ ಬರ್ತದೆ. ಅಂದ್ರೆ ಅಜೋಸ್ಪೈರಿಲಮ್, ಟ್ರೈಕೋಡರ್ಮಾ ಇವುಗಳನ್ನ ಉಪಯೋಗ ಮಾಡಿ ಬಿತ್ತಬಹುದು. ಜೊತೆಗೆ ಸಾಕಷ್ಟು ನಾವು ಜೋಳದ ಕೇಳ್ತೀವಿ, ಸುಳಿ ನೊಣ, ಸುಳಿ ತಿಗಿಣಿ, ಕೆದಿಗೆ ರೋಗ ಬರ್ತಾವ, ಇವೆಲ್ಲ ಬೀಜೋಪಚಾರ ಮಾಡೋದ್ರಿಂದ ನಮ್ಗೆ ಹತೋಟಿ ಆಗ್ತದೆ ನೋಡ್ರಿ. ಅದರೊಂದಿಗೆ ಗೋಧಿಯಲ್ಲಿ ಕೂಡ ಬೀಜದ ಏನಂತೀವಿ ಜೈವಿಕ ದ್ರವ ರೂಪದ ಜೈವಿಕ ಗೊಬ್ಬರಗಳು ಬಳಕೆ ಮಾಡಬಹುದು. ಇತ್ತಾಗಿ ಜೈವಿಕ ಗೊಬ್ಬರಗಳು ಎರಡು ತರ ಸಿಗ್ತದೆ, ಒಂದು ದ್ರವ ರೂಪದಾಗದೆ ಒಂದು ಪೌಡರ್ ಪಾರ್ನಾಗೂ ಸಿಗ್ತೈತಿ. ಸೊ ಹಿಂಗಾಗಿ ಅವನು ಕೂಡ ನಾವು ಹಚ್ಚಿ ಲೇಪನ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ನಮಗ ಅನುಕೂಲ ಅದ ನೋಡ್ರಿ. ಉದಾಹರಣೆಗಾಗಿ ಗೋಧಿಯಲ್ಲಿ ಅಜೋಸ್ಪಿರ್ಲಮ್ ಇಂದ ಲೇಪನ ಮಾಡೋದು, ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಲೇಪನ ಮಾಡೋದು, ಇದರಿಂದ ನಮಗ ಒಳ್ಳೆಯ ಗುಣಮಟ್ಟದ ಸಸಿಗಳು ಬರ್ತವೆ ಮತ್ತು ಇದು ಇಳುವರಿ ಹೆಚ್ಚಾಗಲಿಕ್ಕೂ ಸಾಧ್ಯ ಆಗ್ತದೆ. ಆಮೇಲೆ ಇದೇ ತರ ನಮಗ ಅಕ್ಷಿಯಲ್ಲಿ ಕೂಡ ಸಾಕಷ್ಟು ಬೇರು ಕೊಳೆ ರೋಗ ಕಾಣಿಸ್ತಾ ಇದೆ. ಇದನ್ನು ಕೂಡ ನಾವು ಕಾರ್ಬನ್ ಡೈಜಿಮ್ ಲೇಪನ ಮಾಡೋದ್ರಿಂದ ನಮಗ ರೋಗದ ಉಲ್ಬಣ ತಡೆಯಬಹುದು. ಅದೇ ತರ ಕೃಷಿ ಬೆಳೆ ನೋಡ್ರಿ, ಅದರಲ್ಲೂ ಕೂಡ ಸಾಕಷ್ಟು ಹಿಂಗಾರಲ್ಲಿ ಬಿತ್ತರಿಂದ ಕೊನೆ ಕೊನೆಗೆ ತೇವಾಂಶ ಕೊರತೆ ಆಗ್ತದೆ. ಇಲ್ಲಿ ಕೂಡ 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ಬೀಜ 8-10-12 ತಾಸ ತನಕ ನೆನೆಸಿ ನೀರು ತೆಗೆದು ನೆರಳಾಗಿ ಒಣಗಿಸಿ ನಂತರ ಇವು ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡಿ ಬಿತ್ತುವುದರಿಂದ ಸಾಕಷ್ಟು ಒಳ್ಳೆ ಗುಣಮಟ್ಟದ ಸಸಿಗಳು ಬರ್ತಾವ, ಇಳುವರಿನೂ ಹೆಚ್ಚಾಗ್ತದೆ ನೋಡಿ. ಅಡ್ಡಿಲ್ಲ, ಬೀಜೋಪಚಾರ ಮಾಡೋದು ತಾವು ಹೇಳಿದ್ರಿ ಇಲ್ಲಿ ತನಕ. ಈಗ ಮುಂದಿನ ಪ್ರಶ್ನೆ ಏನ್ ಬರ್ತದ ರೈತರಿಗೆ ಅಂತಂದ್ರೆ, ಎಷ್ಟು ಸಾಮಗ್ರಿ ಬೇಕಪ್ಪ, 1 ಎಕರೆ ಜಮೀನ್ ಐತಪ್ಪ ಅಂತಂದ್ರೆ, ನಮ್ದು ಏನೇನು ನಮಗೆ ಎಷ್ಟು ಬೀಜಗಳು ಬೇಕಾಗ್ತವ, ಮತ್ ಇವೆಲ್ಲ ಸಾಮಗ್ರಿಗಳು, ಉಳಿದಂತ ಸಾಮಗ್ರಿಗಳು, ಬೀಜೋಪಚಾರದ ಸಾಮಗ್ರಿಗಳು ಏನ್ ಬೇಕು, ರಸಗೊಬ್ಬರ ಎಷ್ಟು ಬೇಕು, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಅವ್ರ ಲೆಕ್ಕ ಹಾಕಬೇಕಾಗ್ತದ, ಅವರಿಗೆ ಒಂದು ಮಾಹಿತಿ ಕೊಡ್ರಿ ಡಾಕ್ಟರ್. ಸರಿ, ಈ ತಾವು ಒಳ್ಳೆ ತಳಿಗಳನ್ನ ತಿಳ್ಕೊಂಡ್ರಿ, ಬೀಜೋಪಚಾರ ಬಗ್ಗೆ ತಿಳ್ಕೊಂಡ್ರಿ. ಆಮೇಲೆ ಕೊನೆಗೆ ಪ್ರಶ್ನೆ ಬರೋದಪ್ಪ ಅಂದ್ರೆ, ಎಕರೆ ವಾರು ಎಷ್ಟು ನಮಗೆ ಸಾಮಗ್ರಿ ಬೇಕಾಗ್ತದ ಅಂತ ನೋಡ್ರಿ. ಕಡಲೆ ನಾವು ನೀರಾವರಿಗೆ ಬಿತ್ತೀವಿ, ಒಣಬೇಸಾಯಕ್ಕೆ ಹಾಕ್ತಾ ಇದೀವಿ. ನೀರಾವರಿ ಆದ್ರೆ 25 ಕಿಲೋಗ್ರಾಮ್ 1 ಎಕರೆಗೆ, ಒಣಬೇಸಾಯ ಇತ್ತಂದ್ರೆ 20 ಕಿಲೋಗ್ರಾಮ್ ಹಾಕಬೇಕಾಗತ್ತೆ. ಆಮೇಲೆ ಇದ್ರ ಜೊತೆಗೆ ನಾವು ಸಾವಯವ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ರೈಜೋಬಿಯಮ್, ಆಮೇಲೆ ರಂಜಕ ಕರಗಿಸುವಂತಹ ಅಣುಜೀವಿಗಳನ್ನು ಮತ್ತು ಟ್ರೈಕೋಡರ್ಮಾದಿಂದ ನಾವು ಲೇಪನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ವಿಷಯ ಇಲ್ಲಿ ಹೇಳಿಕ್ ಇಷ್ಟಪಡ್ತಾನೆ, ನಾವೇನು ಜೈವಿಕ ಗೊಬ್ಬರಕ್ಕೆ ಹಚ್ಚಬೇಕಪ್ಪ ಅಂದ್ರೆ ಅದು ಒಂದು ಅಂಟು ದ್ರಾವಣ ತಯಾರು ಮಾಡಿಕೊಂಡು, ಅಂಟು ದ್ರಾವಣ ಅಂದ್ರೆ ಬೆಲ್ಲದ ಅಂಟು ತಯಾರು ಮಾಡ್ಕೋಬೇಕು. ಅದರಾಗ ಜೈವಿಕ ಗೊಬ್ಬರನ ಹಾಕಿ ನಾವು ಬೀಜಕ್ಕೆ ಲೇಪನ ಮಾಡಬೇಕು. ಒಂದು ವೇಳೆ ನೇರವಾಗಿ ನಾವು ಬೀಜಕ್ಕೆ ಲೇಪನ ಮಾಡಿದ್ರೆ ಅದು ಪುಡಿ ಹಾರಿ ಹೋಗ್ತದ, ಅದು ನೇರವಾಗಿ ಭೂಮಿಗೆ ಹೋಗಂಗಿಲ್ಲ. ಅದಕ್ಕೆ ಅಂಟು ದ್ರಾವಣ ತಯಾರು ಮಾಡಿಕೊಂಡು ನಾವು ಇವನ್ನ ಜೈವಿಕ ಗೊಬ್ಬರಗಳು ಬೀಜಕ್ಕೆ ಲೇಪನ ಮಾಡಬೇಕು. ಕಡಲೆಯಲ್ಲಿ ನೋಡ್ರಿ, ನಾವು ಶಿಫಾರಸು ಮಾಡಿದ್ದು ನೀರಾವರಿಗಾಗಿದ್ರೆ 10 ಕಿಲೋಗ್ರಾಮ್ ಸಾರಜನಕ, ರಂಜಕ 20 ಕಿಲೋಗ್ರಾಮ್ 1 ಎಕರೆಗೆ ನಾವು ಹಾಕಿ ನಾವು ಭೂಮಿಗೆ ಬೆರೆಸಿ ನಾವು ಬಿತ್ತನೆ ಮಾಡಬೇಕು. ಅದೇ ತರ ಜೋಳ ಆಗಿದ್ರೆ, ನೀರಾವರಿ ಆಗಿದ್ರೆ 3 ಕಿಲೋ, ಕುಸ್ಕಿ ಆಗಿದ್ರೆ 2.5-3 kg ನಮಗೆ ಬೇಕಾಗುತ್ತೆ. ಇಲ್ಲಿ ಕೂಡ ನೋಡ್ರಿ, ಜೈವಿಕ ಗೊಬ್ಬರಗಳನ್ನು ಅಜೋಸ್ಪಿರ್ಲಮ್ದಿಂದ ನಾವು ಲೇಪನ ಮಾಡಬೇಕು, ರಂಜಕ ಕರೆಯಿಸುವ ಜೀವಾಣುಗಳನ್ನು ಲೇಪನ ಮಾಡಬೇಕು, ಜೊತೆಗೆ ಟ್ರೈಕೋಡರಮ್ ಹಚ್ಚಿದ್ರು ಒಳ್ಳೇದು. ಅದ್ರ ಜೊತೆಗೆ ನಮಗೆ ಸಾರಜನಕ 20 kg, ರಂಜಕ 10 kg, ಆಮೇಲೆ ಜಿಂಕ್ ಸಲ್ಫೇಟ್ ಕೂಡ 6 kg 1 ಎಕರೆಗೆ ಹಾಕಿ ಭೂಮಿಗೆ ಸೇರಿಸಿದ್ರೆ ಒಳ್ಳೆಯ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ತರ ಗೋಧಿಯಲ್ಲಿ ಕೂಡ ನೋಡ್ರಿ, ಸಾಮಾನ್ಯವಾಗಿ ನಮಗೆ 20-25 kg ನಾವು ಸರಾಸರಿ 1 ಎಕರೆಗೆ ನಮಗೆ ಬೀಜ ಬೇಕು. ಈ ಜೊತೆಗೆ ಸಾಕಷ್ಟು ನಮಗೆ ಜೈವಿಕ ಗೊಬ್ಬರ ಅಂತ ಅದೋಸ್ಪಿರ್ಲಮ್ಮ, ರಂಜಕರಿಸುವ ಅಣುಜೀವಿಗಳನ್ನು ಲೇಪನ ಮಾಡಬೇಕು. ತದನಂತರ ರಾಸಾಯನಿಕ ಗೊಬ್ಬರಗಳಂತ ಸಾರಜನಕ 20 kg, ರಂಜಕ 10 kg 1 ಎಕರೆಗೆ ನಾವು ಮಣ್ಣಿಗೆ ಬೆರೆಸಬೇಕು. ಅದೇ ತರ ಜವಿ ಗೋಧಿ ನಾವು ಸಾಕಷ್ಟು ಎಲ್ಲ ನೀರಾವರಿಲೇ ತಗೋತಾ ಇರ್ತೀವಿ. ಇಲ್ಲಿ ನಾವು ಗೋಧಿ ಜವಿ ಗೋಧಿಯನ್ನ ಕವಚ ಸಹಿತ ಅಂದ್ರೆ ಕವಚ ಹೋದ್ರೆ ಅದು ಮೊಳಕೆ ಬರಂಗಿಲ್ಲ. ಇಲ್ಲಿ ಕೂಡ 25-30 kg ತನಕ ಹಾಕಬಹುದು. ಸೊ ನಿಮ್ಗೆ ಬಹಳಷ್ಟು ರೈತರ ದಟ್ಟ ಹಾಕೋದ್ರಿಂದ 60 kg ತನಕ ಹಾಕ್ತಾರೆ ಜವಿ ಗೋಧಿ ಆಗಿದ್ರೆ, ಕವಚ ಸಹಿತ ಇರ್ತದಲ್ಲ ಅದಕ್ಕೆ ಹಾಕಬೇಕಾಗತ್ತೆ. ಕೂಡ ಸಾರಜನಕ 24 kg, ರಂಜಕ 12 kg, ಪೊಟ್ಯಾಶ್ 8 kg 1 ಎಕರೆಗೆ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ ನೋಡಿ. ತದನಂತರ ಅಗಸಿ ಕೂಡ ಸಾಮಾನ್ಯ 4-5 kg ನಮಗೆ ಬೀಜ ಬೇಕಾಗ್ತದೆ. ಇಲ್ಲಿ ಕೂಡ ಸಾರಜನಕ 16 kg, ರಂಜಕ 8 kg, ಆಮೇಲೆ ಪೊಟ್ಯಾಶ್ 8 kg ಅನ್ನು ಮಣ್ಣಿಗೆ ಸೇರಿಸಬೇಕು. ತದನಂತರ ಕುಸಿಬಿ ಆದ್ರೆ ನಮಗೆ 3 kg 1 ಎಕರೆಗೆ ಬೀಜ ಬೇಕಾಗ್ತದೆ. ಇಲ್ಲಿ ಕೂಡ ಅಜೋಸ್ಪಿರ್ಲಮ್ ಲೇಪನ ಮಾಡುವುದಲ್ಲದೇ ರಾಸಾಯನಿಕ ಗೊಬ್ಬರಗಳಾದಂತಹ ಸಾರಜನಕ 30 kg, ರಂಜಕ 30, ಪೊಟ್ಯಾಶ್ 16, ಆಮೇಲೆ ಗಂಧಕ 12 kg ಮತ್ತು ಪ್ಲಸ್ ಜಿಂಕ್ ಸಲ್ಫೇಟ್ ಕೂಡ ಹಾಕಬೇಕಾಗತ್ರಿ. ಇಲ್ಲಿ ಎಣ್ಣೆ ಕಾಳಾಗೋದ್ರಿಂದ ಗಂಧಕದ ಅವಶ್ಯಕತೆ ಬಹಳ ಅದರಿ, ಅಂದ್ರೆ ಗಂಧಕ ಹಾಕೋದ್ರಿಂದ ಎಣ್ಣೆಯ ಅಂಶ ಜಾಸ್ತಿ ಆಗ್ತದೆ. ಈ ತರ ನಾವು ಬಿತ್ತನೆ ಮಾಡಬೇಕ, ಕಾಳುಗಳು ಆಯ್ಕೆ ಮಾಡಿದ ಮ್ಯಾಗ ಬಿತ್ತನೆ ಯಾವ ತರ ಮಾಡ್ಬೇಕಂತೇಳಿ, ಸಾಮಾನ್ಯವಾಗಿ ಕಡ್ಲೆ ಆಗಿದ್ರೆ 45 cm ಸಾಲಿನಿಂದ ಸಾಲಿಗ್ರಿ ನಾವು ಮಾಡ್ತೀವಿ. ಆಮೇಲೆ ಜೋಳ ಆಗಿದ್ರೆ 45-60 cm ಅಂತರದಲ್ಲಿ ನಾವು ಬಿತ್ತನೆ ಮಾಡ್ತೀವಿ. ಗೋಧಿ ಆಗಿದ್ರೆ 23 cm ಸಾಲಿನ ಸಾಲಿಗೆ, ಅಗಸೆ ಆಗಿದ್ರೆ 45 cm, ಕುಸುಬೆ ಆಗಿದ್ರೆ 60 cm ಸಾಲುಗಳಲ್ಲಿ ನಾವು ಬಿತ್ತನೆ ಮಾಡ್ತೇವೆ ನೋಡ್ರಿ. ಡಾಕ್ಟರ್, ಈಗೆಲ್ಲ ತಾವು ಹೇಳಿದ್ರಲ್ಲ ಈ ಎಲ್ಲ ತಳಿಗಳ ಬಗ್ಗೆ ಹೇಳಿದ್ರಿ, ನಮ್ಮ ರೈತರಿಗೆ ಪ್ರಶ್ನೆ ಏನ್ ಮೂಡುತ್ತದೆ ಅಂತಂದ್ರ, ಈ ಬೀಜಗಳು ಲಭ್ಯ ಅದಾವ ಹೆಂಗ ವಿಜಯಪುರದೊಳಗ ಅನ್ನುವಂತ ಮಾತು ಬರ್ತದ, ಅದಕ್ಕೆ ಅವರಿಗೆ ಏನ್ ಹೇಳ್ತಿರ್ತಾವ ನೋಡ್ರಿ? ಈ ಯಾಕಂದ್ರೆ ಎಲ್ಲಾ ಈ ವಿಷಯ ತಿಳಿದ ಮ್ಯಾಗ ಕೊನೆ ಪ್ರಶ್ನೆ ರೈತರು ಬರೋದಪ್ಪ ಅಂದ್ರೆ ಬೀಜದ ಲಭ್ಯತೆ ಬಗ್ಗೆ. ಈ ಕೆಲವೊಂದು ತಳಿಗಳ ಬೀಜಗಳು ನಮ್ಮ ಕೃಷಿ ಮಹಾವಿದ್ಯಾಲಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಬೀಜ ಘಟದಲ್ಲಿ ಕೆಲವೊಂದು ಬೀಜಗಳು ಲಭ್ಯತೆ ಇದೆ. ಇದರೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ಕೂಡ ಸಾಕಷ್ಟು ತಳಿಗಳ ಲಭ್ಯತೆ. ತದನಂತರ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ, ಬಿಜಾಪುರ ಜಿಲ್ಲೆ ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲೂ ಬೀಜಗಳ ಲಭ್ಯತೆ. ತಳಿಗಳು ಹೆಚ್ಚು ಕಡಿಮೆ ಆಗಬಹುದು, ಬಟ್ ಬೀಜದ ಲಭ್ಯತೆ. ಇದರೊಂದಿಗೆ ಇನ್ನೂ ಸುಧಾರಿತ ತಳಿಗಳು ಸಿಗಬೇಕಂದ್ರೆ ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಬೀಜಗಳ ಲಭ್ಯತೆ ನೋಡ್ರಿ. ಇವೆಲ್ಲ ಬೀಜಗಳ ಸಿಗುವಂತಹ ಸ್ಥಳಗಳು. ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಇಲ್ಲಿ ತನಕ ಮಾಡಿಕೊಟ್ಟಿದ್ದೀರಿ. ಆತ್ಮೀಯರೇ, ಈಗ ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಡಾಕ್ಟರ್ ಅಶೋಕ್ ಸಜ್ಜನ್ ಅವರನ್ನ ತಾವು ಸಂಪರ್ಕ ಮಾಡಬಹುದು. ಅದಕ್ಕಾಗಿ ನಾನು ಅವರ ಮೊಬೈಲ್ ನಂಬರ್ ಅನ್ನ ಹೇಳ್ತಾ ಇದ್ದೀನಿ, ತಾವು ಬರ್ಕೊಳ್ಬಹುದು. 9448909899 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗೆ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಅಶೋಕ್ ಸಜ್ಜನ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹಿಂಗಾರಿ ಬೆಳೆಗಳಲ್ಲಿ ಯಾವ ತಳಿಗಳದಾವ, ಯಾವ ಉತ್ತಮವಾದಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬಹುದು, ನಮ್ಮ ಭಾಗಕ್ಕೆ ಯಾವನ್ನ ಶಿಫಾರಸು ಮಾಡಿದ್ದಾರೆ, ಇದ್ರ ಬಗ್ಗೆ, ಆಮೇಲೆ ಬೀಜೋಪಚಾರದ ಬಗ್ಗೆ, ಬಿತ್ತನೆ ಮಾಡುವಂತಹ ಒಂದು ಅಂತರದ ಬಗ್ಗೆ, ಇವೆಲ್ಲ ವಿಚಾರಗಳನ್ನ ತಾವು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಿಂಗಾರಿ ಬೆಳೆಗಳ ತಳಿಗಳು ಹಾಗೂ ಬೀಜೋಪಚಾರದ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಅಶೋಕ್ ಸಜ್ಜನ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಸ್ನೇಹಿತರೆ, ಈಗ ಕೇಳಿ ಕೆಲವು ಜನಪದ ಗೀತೆಗಳನ್ನು. ರೋಣದ ಕೋತ್ಬಾಳ್ ಗ್ರಾಮದ ಶಂಕರಪ್ಪ ರಾಮಪ್ಪ ಸಂಕಣ್ಣವರವರಿಂದ. ಕನ್ನಡ ತಾಯಿಯ ಲಾವಣಿನ ಚೆನ್ನಾಗಿ ಹೇಳುವೆ ಕೇಳಿರಣ್ಣ, ಚೆನ್ನಾಗಿ ಹೇಳುವೆ ಕೇಳಿರಣ್ಣ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ, ಕನ್ನಡಮ್ಮನ ಕಂದನು ನಾನು ಲಾವಣಿ ರೂಪದಲ್ಲಿ ಹಾಡುವೆನ, ಕನ್ನಡಮ್ಮನ ಕಂದನು ರೂಪದಲ್ಲಿ ಹಾಡುವೆನ. ಕೃಷ್ಣ ಕಾವೇರಿ ಮಲ್ಲಪ್ಪ ಹಾರಿ ತುಂಗಭದ್ರೆಯ ಜಲದೈಸೀರಿ, ಝಗಝಗಿಸುವ ಜೋಗದ ಮಿರಿಮಿರಿ ಬೃಂದಾವನದ ಬನದೈಸೀರಿ, ಹತ್ತಿ ಕಾಫಿ ಭತ್ತ ಬಾಳೆಯ ತೆಂಗು ಅಡಕೆ ಯಲಕ್ಕೆ ಕೊನೆಯ, ಕಡಲೆ ಕುಸಿಬೆ ರಾಗಿ ಗೋಧಿಯ ಮುತ್ತಿನಂಥ ಬಿಳಿ ಜೋಳದ ತೆನೆಯ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಬೇಲೂರ ಶಿಲ್ಪದ ಹೊಯ್ಸಳರು ಬದಾಮಿ ಗವಿಯ ಚಾಲುಕ್ಯರು, ಪಂಪ ಕ್ಷೇತ್ರದ ಹುಕ್ಕ ಬುಕ್ಕರು ಕೃಷ್ಣರಾಜರ ಮೈಸೂರು, ಮೈಸೂರು ನಗರದ ಚಾಮುಂಡಿ ಬೆಟ್ಟ ಬಿಜಾಪುರದ ಆಗೋಲ ಗುಮ್ಮಟ, ಧರ್ಮ ಜಾಗೃತಿಯ ಕೂಡಲ ಸಂಘ ವಿದ್ಯಾ ಕೇಂದ್ರ ನಮ್ಮ ಸಿದ್ಧಗಂಗಾ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಏ ಭಾರತ ರಚಿಸಿದ ಕುಮಾರ ವ್ಯಾಸ ಪಂಪನ ಸಾಹಿತ್ಯದುಲ್ಲಾಸ, ಸರ್ವಜ್ಞ ಬಸವಣ್ಣ ಕನಕ ಶರೀಫರ ಭಕ್ತಿ ಪಂಥದ ಕನ್ನಡ ದೇಶ, ಅಕ್ಕ ಮಹಾದೇವಿ ಮುಕ್ತಾಯಿ ಅಕ್ಕ ಸಾಹಿತ್ಯ ಸೊಬಗಿನ ಹೊನ್ನಮ್ಮ, ವಚನವ ರಚಿಸಿ ಸಾಹಿತ್ಯ ಬೆಳೆಸಿ ಕನ್ನಡ ಉಳಿಸಿದ ಲಕ್ಕಮ್ಮ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಏ ಕುವೆಂಪು ಕಾರಂತ ಅಂಬಿಕಾ ತನಯರ ಕಂಗಲರ ಸಾಹಿತ್ಯ ಓದೋಣ ಬಾ, ಪುಟ್ಟರಾಜ ರಾಜಗುರು ಭೀಮಸೇನ ಮನ್ಸೂರ ಗಂಗುಬಾಯಿ ಸಂಗೀತ ಸವಿಯೋಣ ಬಾ, ಗರುಡ ಸದಾ ಶಿವ ಗುಬ್ಬಿ ವೀರಣ್ಣ ನಟನ ಚತುರೆ ಪಂಡರಿ ಭಾಯಿ, ರಜತ ಪರದೆಯ ರಾಜಕುಮಾರ ಕಲೆಯ ಒಡಲಿದು ಕನ್ನಡ ತಾಯಿ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಏ ಅಣು ವಿಜ್ಞಾನಿ ಶ್ರೀ ರಾಜಾರಾಮನ್ ತಂತ್ರಜ್ಞಾನಿ ಶ್ರೀ ವಿಶ್ವೇಶ್ವರಯ್ಯ, ಅಣು ವಿದ್ಯುತ್ತು ಇವರ ಸಾಮ್ರಾಜ್ಯ ಕನ್ನಡ ನಾಡಿನ ಮಹನೀಯ, ವಿದ್ಯುತ್ ಕೇಂದ್ರ ಶಕ್ತಿಯ ನಗರ ಚಿನ್ನದ ಕಣಿವೆಯ ಕೋಲಾರ, ಜಲಧಾರೆಯ ಆಗುಂಬಿ ಶಿಖರ ಕಡಲ ತೀರದ ಕಾರವಾರ, ನಮ್ಮಯ ರಾಜಧಾನಿ ಬೆಂಗಳೂರ ಹೆಮ್ಮೆಯ ಬಂದರ ಮಂಗಳೂರ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಏ ಕಾಂತಿ ಕಹಳೆಯ ಕಿತ್ತೂರ್ ಚನ್ನಮ್ಮ ಸಮರ ವೀರನ ಸಂಗೊಳ್ಳಿ ರಾಯಣ್ಣ, ಏ ಕಾಂತಿ ಕಹಳೆಯ ಕಿತ್ತೂರ್ ಚನ್ನಮ್ಮ ಸಮರ ವೀರನ ಸಂಗೊಳ್ಳಿ ರಾಯಣ್ಣ, ದೇಶ ಭಕ್ತರು ಡಾಕ್ಟರ್ ಹರಡೇಕರ ಧೀರ ಮೈಲಾರ ಮಹದೇವಣ್ಣ, ವಿಧಾನಸೌಧದ ಕೆ ಹನುಮಂತಯ್ಯ ಉಪರಾಷ್ಟ್ರಪತಿ ಶ್ರೀ ಜತ್ತಿ ನೋಡಣ್ಣ, ನೆಚ್ಚಿನ ನಾಯಕ ಶ್ರೀ ನಿಜಲಿಂಗಪ್ಪ ದೊಡ್ಡ ಮೇಟಿ ಶ್ರೀ ಅಂದಾನಪ್ಪ, ಏ ಮೈಸೂರು ಒಡೆಯರ ಧತ್ತಿಯ ಧಾಮ ಶಿರಸಂಗಿ ಲಿಂಗರಾಜರ ಶಿಕ್ಷಣ ಪ್ರೇಮ, ಕನ್ನಡ ಜನತೆಯ ದಾನದ ಮಹಿಮೆ ಭಾರತ ಮಾತೆಗೆ ಇದು ಮೇಲ್ಮೆ, ಮನುಕುಲ ಮೇರುಗಿರಿ ಬೆಂಗಳೂರು ಧಾರವಾಡ ವಿಶ್ವವಿದ್ಯಾಲಯ ವೈಭವ ನೋಡ, ಮೈಸೂರು ಗುಲ್ಬರ್ಗ ಅಧ್ಯಯನ ಪಾಡ ಸರ್ವ ಭಾಷೆಯ ಸಮನ್ವಯ ನೋಡ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಏ ಬಿಳಿಜೋಳ ರೊಟ್ಟಿಯ ಬಿಜಾಪುರ ಮುದ್ದಿ ಊಟದ ಮದ್ದೂರ, ಕಾಫಿ ಇಡ್ಲಿಯ ತುಮಕೂರ ಮಸಾಲಿ ಮೀನಿನ ಕಾರವಾರ, ಅನ್ನ ಹುಳಿಯ ಧರ್ಮಸ್ಥಳ ತಿನ್ನಲು ಪಾಡ ಕಡಲೆ ಕಾಳ, ಹಲ್ವಾ ಪೇಡೆಯ ಧಾರವಾಡ ಹದಗಾರ ಊಟದ ರುಚಿ ನೋಡ, ಕೇಳಿರಿ ಕೇಳಿರಿ ಕನ್ನಡ ತಾಯಿಯ ವೈಭವ ನಾನು ಹೇಳುವೆನ. ಏ ಚಾರ್ಲಿ ಪೈಲ್ವಾನ ಮುತ್ನ ಚಂಬಣ್ಣ ಕುಸ್ತಿಯ ಮಸ್ತಳ ನೋಡಣ್ಣ, ಚಂದ್ರಶೇಖರ ವಿಶ್ವನಾಥ ಪ್ರಸನ್ನ ಕ್ರೀಡಾಪಟುಗಳ ಆಟವನ, ಓಟಗಾರ್ತಿ ನಮ್ಮ ಅಶ್ವಿನಿ ನಾಚಪ್ಪ ನಡುವೇಗದ ಸುಳುಕಿ ಹನುಮಮ್ಮನಪ್ಪ, ಕ್ರೀಡಾಪಟುಗಳ ಹೆತ್ತಂಥ ಕನ್ನಡ ತಾಯಿಯ ಸಂಪತ್ತ, ಶಿಲ್ಪ ಶೌರ್ಯ ಸಂಗ್ರಾಮ ಸಮಾಜ ಸಾಹಿತ್ಯ ಸಂಗೀತ ವಿಜ್ಞಾನ ವಾಣಿಜ್ಯ, ಶಿಲ್ಪ ಶೌರ್ಯ ಸಂಗ್ರಾಮ ಸಮಾಜ ಸಾಹಿತ್ಯ ಸಂಗೀತ ವಿಜ್ಞಾನ ವಾಣಿಜ್ಯ, ಭಾರತ ಮಾತೆಯ ತನುಜಾತೆ ಘನತೆಯ ಪಡೆದಳು ಕನ್ನಡ ಮಾತೆ, ಭಾರತ ಮಾತೆಯ ತನುಜಾತೆ ಘನತೆಯ ಪಡೆದಳು ಕನ್ನಡ ಮಾತೆ, ತುಳಸಿ ಪ್ರಶಸ್ತಿಯ ಹುಕ್ಕೇರಿ ಬಾಳಪ್ಪ ತಿಳಿದು ಹಾಡ್ಯಾನ ಕೊತ್ಬಾಳ ಶಂಕರಪ್ಪ, ಮಂದ ಬುದ್ಧಿಯ ಕಂದನು ನಾನು ಲಾವಣಿ ರೂಪದಲ್ಲಿ ಹೇಳಿದೆನು, ಮಂದ ಬುದ್ಧಿಯ ಕಂದನು ನಾನು ಹಾಡಿನ ರೂಪದಲ್ಲಿ ಹೇಳಿದೆನು, ಲಾವಣಿ ರೂಪದಲ್ಲಿ ಹೇಳಿದೆನು, ಹಾಡಿನ ರೂಪದಲ್ಲಿ ಹೇಳಿದೆನು, ಕೇಳಿದ್ರಿ ಕೇಳಿದ್ರಿ ಕೊಳ್ಳದಾಗ ಮನೆ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಏ ದೊಡ್ಡ ಮಾರ್ಗ ಹಿಡಿದು ಜನರು ಬರುವುದು ಕಂಡು ಅಡ್ಡ ಬರ್ತಿದ್ದ ವಾಲಿ. ದೊಡ್ಡ ಮಾರ್ಗ ಹಿಡಿದು ಜನರು ಬರುವುದು ಕಂಡು ಅಡ್ಡ ಬರ್ತಿದ್ದ ವಾಲಿ. ದುಡ್ಡು ಒಡವೆಗಳ ಎಲ್ಲ ಕಸಿದುಕೊಂಡು ಸುಮ್ಮನೆ ಬಿಡ್ತಿದ್ದ ಖಾಲಿ. ಹಣ ಕಸಿದುಕೊಂಡು ಹೆಣ ಕೆಡವಿಸಿ ಉಣ್ಣತಿದ್ದ ಪ್ರೀತಿಲಿ ಸತಿಸುತ್ತಾರೆಲ್ಲ ಹಿಗ್ಗಿಲಿ. ಹಣ ಕಸಿದುಕೊಂಡು ಹೆಣ ಕೆಡವಿಸಿ ಉಣ್ಣತಿದ್ದ ಪ್ರೀತಿಲಿ ಸತಿಸುತ್ತಾರೆಲ್ಲ ಹಿಗ್ಗಿಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಒಂದು ದಿನ ನಾರದ ಹೊರಟ ಕೊರಳೋಳು ರತ್ನಮಾಲಿ. ಚಂದ ರತ್ನ ನೋಡಿ ಎದರು ಅಡ್ಡ ಬಂದು ನಿಂತಿದಾನ ವಾಲಿ. ಒಂದು ದಿನ ನಾರದ ಹೊರಟನು ಕೊರಳೋಳು ರತ್ನಮಾಲಿ.